ಎಂಬ ಪ್ರಸಂಗದ ಹಾಡುಗಳು. ಪಾಂಡು ಚಕ್ರವರ್ತಿ ದಿಗ್ವಿಜಯಕ್ಕೆ ಹೋಗುವ ಕಾಲದಲ್ಲಿ ಶಲ್ಯಭೂಪತಿ ಅವನಿಗೆ ಸಾರಥ್ಯ ಮಾಡಿದ ಪ್ರಸಂಗ ಇದು. ಮೊದಲಿಗೆ ಈ ಕಥೆಯ ಹಿನ್ನೆಲೆಯನ್ನು ವಿವರಿಸುವ ಪದ್ಯ. ಚಂದ್ರವಂಶೋತ್ಕರುಷ ವ್ಯಾಸ ಮುನೀಂದ್ರ ಚಂದ್ರವಂಶೋತ್ಕರುಷ ವ್ಯಾಸ ಮುನೀಂದ್ರ ನಿಂದಾಯ್ತ ನಿಯೋಗದೊಳು ಅಂದು ತರಳರು ಮೂವರುದಿಸುತ ಹಸ್ತಿನಾಪುರದಿ ಮೂವರು ದಿಸುತ ಹಸ್ತಿನಾಪುರದಿ ಕಂದರವರಲ್ಲಿ ಮಧ್ಯಮಾರತೆ ಒಡ್ಡೋಲಗದ ಪದ್ಯ ಧರೆಯಾಣ್ಮ ನೆನಿಸುತ್ತ. ಧರೆಯಾಣ್ಮ ನೆನಿಸುತ್ತಲ ಹಿರಿಯನಾದ ಭೀಷ್ಮ ತನ್ನ ಸಮೀಪಕ್ಕೆ ಬಂದಾಗ ಅವನ ಪಾದಗಳಿಗೆ ನಮಸ್ಕರಿಸಿದ ಪಾಂಡುವನ್ನು ಭೀಷ್ಮ ವಿಚಾರಿಸ್ತಾನೆ. ಏಳು ಮಗನೆ ಪಾಂಡು ಕುಲದ ಏಳಿಗೆಯನು ಕಂಡೆನು ಹರಸಿದ ಭೀಷ್ಮನಲ್ಲಿ ಪಾಂಡು ತನ್ನ ಮನದ ಅಭಿಲಾಷೆವೊಂದನ್ನು ಹೇಳಿಕೊಳ್ಳುತ್ತಾನೆ. ತಾನು ದಿಗ್ವಿಜಯಕ್ಕೆ ಹೋಗಬೇಕು ಅಂತ ತನ್ನ ಬಯಕೆ ಅನ್ನುತ್ತಾನೆ. ಬೊಪ್ಪನೆ ಲಾಲಿಪು ದೆನ್ನಯ, ಎಳೆಯವನಾದ ಪಾಂಡುವನ್ನು ದಿಗ್ವಿಜಯದ ಯುದ್ಧಕ್ಕಾಗಿ ಕಳುಹಿಸುವುದು ಹೇಗೆ? ಭೀಷ್ಮ ತನ್ನ ಚಿಂತೆಯನ್ನು ಹೇಳ್ತಾನೆ. ಸುರನದಿ ನಂದನನು ಪೇಳಿದ, ಸುರನದಿ ನಂದನನು ಪೇಳಿದ ತರಳನೆ ಸಣ್ಣವನು, ಭೀಷ್ಮನ ಈ ಚಿಂತೆಗೆ ಸಮೀಪದಲ್ಲಿದ್ದ ಪಾಂಡುವಿನ ತಮ್ಮ ವಿದುರ ಒಂದು ಸಮಾಧಾನವನ್ನು ಹೇಳ್ತಾನೆ. ವಿದುರ ತಾ ನಗುತ್ತೆಂದ, ವಿದುರ ತಾ ನಗುತ್ತೆಂದ ಚಿಂತೆ ಇದೆ ತಾಕೆ, ಜೊತೆಗೆ ತಾನು ಹೋಗುತ್ತೇನೆ, ಅವನ ರಕ್ಷಣೆಗೆ ನಿಲ್ಲುತ್ತೇನೆ ಅಂತ ವಿದುರನೇನು ಹೇಳಿದ. ಆದರೆ ವಿದುರನು ಸಣ್ಣವನೇ ತಾನೆ, ಹಾಗಾದರೆ ಯಾರಾದರೂ ಹಿರಿಯರು ಬೇಡವೆ ಜೊತೆಯಲ್ಲಿ? ಆಗ ಪಾಂಡು ಒಂದು ಪರಿಹಾರದ ದಾರಿಯನ್ನು ಹೇಳ್ತಾನೆ. ಇದನ್ನು ಕೇಳ್ದ ಪಾಂಡು, ಇದನ್ನು ಕೇಳ್ದ ಪಾಂಡು ನುಡಿದನು ವಿದುರ ನಿಂದಿ ಮಾತು ಸಹಜವು, ಇದನ್ನು ಕೇಳ್ದ ಪಾಂಡು ತನ್ನ ಭಾವನಾದ ಶಲ್ಯಭೂಪತಿ ತನ್ನ ಜೊತೆಯಲ್ಲಿ ಬಂದರೆ ದಿಗ್ವಿಜಯಕ್ಕೆ ತಾನು ಹೋಗುವುದು ಚಿಂತೆಯ ವಿಷಯವಲ್ಲ ಅಂತ ಪಾಂಡು ಹೇಳಿದಾಗ ಭೀಷ್ಮನಿಗೆ ಇನ್ನೊಂದು ಚಿಂತೆ ಪ್ರಾರಂಭವಾಗ್ತದೆ. ಒಬ್ಬ ಮಹಾರಾಜನಾದ ಶಲ್ಯನನ್ನು ಸಾರಥಿಯಾಗಿ ಕಳುಹಿಸಬಹುದೇ? ಅವನ ಅಭಿಮಾನದ ಪ್ರಶ್ನೆಯಲ್ಲವೇ? ಆಗ ಶಲ್ಯ ಅಲ್ಲಿಗೆ ಬರ್ತಾನೆ. ಎಂದು ಚಿಂತಿಸುತ್ತಿರುವ ಸಮಯ, ಎಂದು ಚಿಂತಿಸುತ್ತಿರುವ ಸಮಯದೊಳ್ಳೆ ಎಂದ ಮಾದ್ರ ಆದೇಶ ಮನದಲ್ಲಿ ಎಂದು ಚಿಂತಿದುತ್ತಿರುವ ಸಮಯದೊಳೆಂದ ಮಾದ್ರಾದೀಶ ಮನದಲ್ಲಿಗೆ ಸಂದುದೈ ಬಹುಕಾಲ ಹಸ್ತಿನ ಪುರದಿನ ವಿರುತಾಯ ಆಯದ ಸಿಂಧು ನಂದನ ಗರುಹಿ ತೆರಳುವೆ ಎಂದು ಯೋಚಿಸಿ ಶಲ್ಯ ಭೂವರ ಬಂದನ ಎಡಗಿವರ ಕಂಡನು ನುಡಿದ ಮನದಿರವ ಸಿಂಧು ನಂದನ ಗರುಹಿ ತೆರಳುವೆ ಮದ್ರದೇಶವನ್ನು ಬಿಟ್ಟು ಹಸ್ತಿನಾವತಿಯಲ್ಲಿ ಇರುತ್ತಾ ಬಹಳ ಕಾಲ ಕಳೆದು ಹೋಗಿದೆ. ಬಂಧುಗಳ ಮನೆಯಲ್ಲಿ ಎಷ್ಟು ದಿನ ಅಂತ ಇರುವುದಕ್ಕಾದೀತು. ಆದ್ದರಿಂದ ತಾನಿನ್ನು ಹೋಗಬೇಕು ಅನ್ನೋದನ್ನು ಅವನು ಈ ಭೀಷ್ಮಾದಿಗಳಿದ್ದಲ್ಲಿ ಬಂದು ಭೀಷ್ಮನಲ್ಲಿ ಹೇಳ್ತಾನೆ. ಬಲುದಿನವಾಯಿತು ನಾ ಬಂದು, ಬಲುದಿನವಾಯಿತು ನಾ ಬಂದು ನಲವಾಯ್ತು ಮನಸಿ ನೋಳ್ ಇಂದು ನಲವಾಯ್ತು ಮನಸಿ ನೋಳಿಂದು ಇನ್ನುಳಿಯಲಾಗದು ಕೋಪೆನೆಂದು ಬಲದಿನವಾಯ್ತು ನಾ ಬಂದು ಆದರೆ ಇವರ ಮುಖದಲ್ಲಿ ಯಾವುದೋ ಒಂದು ಚಿಂತೆ, ಒಂದು ಮ್ಲಾನತೆ ಕಾಣಿಸ್ತದೆ ಶಲ್ಯನಿಗೆ. ತಾನೇನೋ ಹೊರಡುತ್ತೇನೆ ನಿಜ, ಆದರೆ ನಿಮ್ಮ ಮುಖದ ಈ ಕಳಾಹೀನತೆಗೆ ಕಾರಣ ಏನು ಅಂತ ಅವನು ಭೀಷ್ಮನನ್ನು ಪ್ರಶ್ನೆ ಮಾಡ್ತಾನೆ. ತಮ್ಮ ಚಿಂತೆ ಏನು ಅನ್ನೋದನ್ನು ಭೀಷ್ಮ ಹೇಳುವುದು ಅನಿವಾರ್ಯವಾಗ್ತದೆ. ಅವನು ಹೇಳ್ತಾನೆ, ಎನಲು ಪೇಳಿದ ನಾಗ ನದಿಜಾತ. ಎನಲು ಪೇಳಿದ ನಾಗ ನದಿಜಾತ ಎನಲು ಪೇಳಿದ ನಾಗ ನದಿ ಜಾತ ವರ ಶಲ್ಯ ಭೂವರ ಸಾನುರಾಗದೊಳೆಮ್ಮ ಭೂನಾಥ ಮಾನವೇಂದ್ರ ಗೆಲಿದು ಕಪ್ಪವ ಮಾನವೇಂದ್ರ ಗೆಲಿದು ಕಪ್ಪವ ತಾನು ಪಡೆಯುವ ಕಾಂಕ್ಷೆಯಿಂದಲೇ ಸೇನೆಯನ್ನೊಡಗೂಡಿ ಹೊರಟಿಗ ನೆನಪೇಳುವುದೆಂದು ತಿಳಿಯನು ತಾನು ಪಡೆಯುವ ಕಾಂಕ್ಷೆಯಿಂದಲೇ ಸೇನೆಯನ್ನೊಡಗೂಡಿ ಹೊರಟಿಗ ನೆನಪೇಳುವುದೆಂದು ತಿಳಿಯನು ಎನಲು ಪೇಳಿದ ನಾಗ ನದಿ ಜಾತ ವರ ಶಲ್ಯ ಭೂವರ ಸಾನು ರಾಗದೊಳೆಮ್ಮ ಭೂನಾಥ ನದಿ ಜಾತ ಭೂನಾಥ ಭೂನಾಥ ಪಾಂಡು ಸೈನ್ಯ ಸಮೇತನಾಗಿ ತಾನು ದಿಗ್ವಿಜಯಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದರೆ ನಾವು ಹೇಗೆ ಕಳುಹಿಸುವುದಕ್ಕೆ ಬಂದೀತು, ಅವನು ಸಣ್ಣವನಲ್ಲವೇ ಅನ್ನೋದು ಭೀಷ್ಮನ ಚಿಂತೆ. ಆಗ ಶಲ್ಯ ಸಹಜವಾಗಿಯೇ ಒಂದು ಆಶ್ವಾಸನೆಯನ್ನು ಕೊಡ್ತಾನೆ. ಅವನು ಯಾಕೆ ಒಬ್ಬನೇ ಹೋಗಬೇಕು? ಬಿಡು ನೀ ಚಿಂತೆಯ ಗಂಗಾ ಮುಡಿಗಟ್ಟಲು ನಾ ಕೊಡುವೆ ಸಹಾಯವ ನಡೆಯುವೆ ನವನೊಡನೆ. ಅಯ್ಯೋ, ಇದಕ್ಕೆ ಯಾಕೆ ಚಿಂತಿಸ್ತಾ ಇದ್ದೀರಿ? ಪಾಂಡುವಿನ ಜೊತೆಯಲ್ಲಿ ತಾನೇ ಹೋಗ್ತೇನೆ, ಅವನಿಗೆ ಸಹಾಯಕನಾಗಿ ನಿಲ್ತೇನೆ. ಹೀಗೆ ಶಲ್ಯ ಹೇಳಿದರೆ ಶಲ್ಯನಿಗೂ ಒಂದು ಉದ್ಯೋಗ ಬೇಕಲ್ಲ ಒಟ್ಟಿಗೆ ಹೋಗುವವನಿಗೆ. ಪಾಂಡು ಅವನಲ್ಲಿ ವಿನಂತಿ ಮಾಡಿಕೊಳ್ತಾನೆ. ಎನಲೆಂದ ಶಲ್ಯನೊಡನೆ. ಏನಲೆಂದ ಶಲ್ಯನೊಡನೆ ಸಾರಥಿಯಾಗಿ ತಾನು ಬರುವುದಕ್ಕೆ ಸಿದ್ಧ ಅಂತ ಶಲ್ಯ ಉದಾರವಾಗಿ ಸಮ್ಮತಿಯನ್ನು ಸೂಚಿಸ್ತಾನೆ. ಇಬ್ಬರು ಪರಸ್ಪರ ಬಂಧುಗಳು, ಸ್ನೇಹಿತರೂ ಆಗಿ ಜೈತ್ರ ಯಾತ್ರೆಗೆ ಸಜ್ಜಾಗ್ತಾರೆ. ಪೊರಟನಂದು ಜೈತ್ರ ಯಾತ್ರೆಗೆ ನಾಲ್ಕು ದಿಕ್ಕುಗಳಲ್ಲಿದ್ದ ಭೂಪರನ್ನು ಗೆದ್ದು ಕಪ್ಪಗಳನ್ನು ಸಂಗ್ರಹ ಮಾಡಿಕೊಂಡು ಪಾಂಡು ತನ್ನ ಕ್ಷಾತ್ರವನ್ನು ಸ್ಥಾಪನೆ ಮಾಡುತ್ತಾನೆ. ಶಲ್ಯನು ತನ್ನ ಸಾರಥ್ಯದ ವಿಶೇಷ ಕೌಶಲವನ್ನು ಪ್ರಕಟಿಸ್ತಾನೆ. ಈ ಸಂತೋಷವನ್ನು ಪಾಂಡು ಶಲ್ಯನೊಂದಿಗೆ ಹಂಚಿಕೊಳ್ಳುತ್ತಾನೆ. ದಿಗ್ವಿಜಯದ ಕೊನೆಯಲ್ಲಿ ಎಲೆ ಭಾವನೆ ನೀ ಎಲೆ ಭಾವನೆ ನೀ ಬಲು ಸಾಹಸಿಯೈ ಗೆಲಿದಯ ಪಟು ಪಟರಾಯ ಪಟು ಪಟರಾಯ ತನ್ನ ಸಾರಥ್ಯದಲ್ಲಿ ದೊಡ್ಡಸ್ತಿಕೆ ಏನೂ ಇಲ್ಲ. ನೀನೇ ಸಾಹಸಿಯಾಗಿ ವಿರೋಧಿಗಳನ್ನು ಪಟುಭಟರನ್ನೆಲ್ಲ ಗೆದ್ದವನು ಅಂತ ಶಲ್ಯ ಪಾಂಡುವನ್ನು ಮುಕ್ತ ಮನಸ್ಸಿನಿಂದ ಹೊಗಳುತ್ತಾನೆ. ಮಾತ್ರ ಅಲ್ಲ, ಪಾಂಡು ತನ್ನನ್ನು ಮೆಚ್ಚಿದಾಗ ಶಲ್ಯ ವಿನೀತ ಭಾವದಿಂದ ಹೇಳಿಕೊಳ್ಳುತ್ತಾನೆ ವಿದ್ಯೆಯ ಮಹತ್ವವನ್ನು. ಭಾವ ನಾಚಿಸಬೇಡ, ಭಾವನಾಚಿಸಬೇಡ ಪೊಗಳಿಯೇ, ನಾವು ಕಲಿತೀಗ ವಿದ್ಯೆ ದೈವ. ಇಬ್ಬರು ತಮ್ಮ ದಿಗ್ವಿಜಯ ಯಶಸ್ವಿಯಾದ ಸಂತೋಷದಲ್ಲಿ ಹಸ್ತಿನಾವತಿಯತ್ತ ಮುಖ ಮಾಡುತ್ತಾರೆ. ಮದ್ರಭೂಪತಿಯಾದ ಶಲ್ಯನ ಸಾರಥ್ಯವು, ಕ್ಷತ್ರಿಯ ವೀರನಾದ ಪಾಂಡುವಿನ ಸಾಹಸವು ಜಗದ್ವಿಖ್ಯಾತವಾಗುತ್ತದೆ. ಅವರು ಹಿಂದೆ ಹಸ್ತಿನಾವತಿಯತ್ತ ಹೊರಡುತ್ತಾರೆ. ಇಂತು ಬಹುಪರಿ ಮಾತನಾಡುತ್ತ ಪಂಥ ಮೆರೆದುತ್ಸಾಹದಿಂದಲೀ ಪಿಂತೆ ನಡೆಸಿದ ರಥವಾಯ್ ಶಲ್ಯನು ಹಸ್ತಿನಾಪುರಕ್ಕೆ ಸಂತಸದ ವಾರ್ತೆಯನಾಲಿಸಿ ದಂತಿ ಪುರ ಶೃಂಗಾರವಾದುದು ಸಂತಸುತ ಮುಂತಾಗಿ ಸಕಲರು ಹರುಷಗೊಳ್ಳಲು ಸಂತಸದ ವಾರ್ತೆಯನಾಲಿಸಿ ದಂತಿಪುರ ಶೃಂಗಾರವಾದುದು ಸಂತಸುತ ಮುಂದಾಗಿ ಸಕಲರು ಹರುಷಗೊಳ್ಳಲು ಇಂತು ಬಹುಬರಿ ಮಾತನಾಡುತ್ತ ಕೊನೆಯಲ್ಲಿ ಮಂಗಲ ಪದ್ಯ. ಲೋಕದ ಜೀವರ ಪೊರೆ ಉದಗೆ ಸಕಲವ ಜೋದಿವ ಕಾರಣಕ್ಕೆ ವಿಕಲವ ಕಳೆಯುತ್ತ ಕೋಲವ ಕಾಯುವ ವಿಕೃತಿಯೊಳಗಿ ಆಕೆ ತನಕೆ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲೋ ಮಂಗಲೋ ವಿಕಲವ ಕಳೆಯುತ್ತ ಇದುವರೆಗೆ ಶ್ರೀ ರಾಧಾಕೃಷ್ಣ ಕಲ್ಚಾರ್ ವಿರಚಿತ ಮದ್ರೇಶ ಸಾರಥ್ಯ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಗವತರು ಶ್ರೀಪತಿ ನಾಯಕ್ ಆಜೇರು, ಮದ್ದಳೆ ಗೋಪಾಲಕೃಷ್ಣ ಭಟ್ ತೆಂಕಬೈಲು, ಚೆಂಡೆ ಪ್ರಕಾಶ್ ಬಂಗಾರಡ್ಕ, ನಿರೂಪಣೆ ರಾಧಾಕೃಷ್ಣ ಕಲ್ಚಾರ್. ಪ್ರಧಾನ

ಭದ್ರ ಜಲತೀರ್ಥದ ಸಂಪ್ರೋಕ್ಷಣೆ ಅನುದಿನ ಪುಣ್ಯ ನೀಡಿ ಗೈವುದೆಲ್ಲರ ರಕ್ಷಣೆ ನಾನು ವರ್ಣಿಸೆ ಅನ್ನಪೂರ್ಣ ನಿನ್ನಲಿ ಆಕರ್ಷಣೆ ನಾನು ವರ್ಣಿಸೆ ಅನ್ನಪೂರ್ಣ ನಿನ್ನಲಿ ಆಕರ್ಷಣೆ ನನಗೆ ಅಮೃತ ನಿರತ ನಿನ್ನ ನಾಮ ಮಧುರ ಸ್ಮರಣೆ ನನಗೆ ಅಮೃತ ನಿರತ ನಿನ್ನ ನಾಮ ಮಧುರ ಸ್ಮರಣೆ ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಭಕ್ತಿಗೀತೆ. ನಾಮದಿಂದ ಜನುಮ ಪಾವನ ಅಮ್ಮ ನಿನ್ನ ಧ್ಯಾನವೊಂದೇ ಮುಕುತಿ ಸಾಧನ ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ ಅಮ್ಮ ನಿನ್ನ ಧ್ಯಾನವೊಂದೇ ಮುಕುತಿ ಸಾಧನ ಶಾರದಾಂಬೆ ಜಯ ಜಗದಂಬೆ ಶಾರದಾಂಬೆ ಜಗದಂಬೆ ನಿನ್ನನೇ ನಂಬಿದೆ ನೀರಜಾಕ್ಷಿ ಕರುಣದಿ ಅರಸು ಎನ್ನುತ್ತ ಬೇಡುವೆ ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ ಅಮ್ಮ ನಿನ್ನ ಧ್ಯಾನವೊಂದೇ ಮುಕುತಿ ಸಾಧನಾ